ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಾರ್ತಿಕ್ ಪಾಟೀಲ್ ಅವರೇ. ನಮಸ್ತೆ ಸರ್. ಕಾರ್ತಿಕ್ ಪಾಟೀಲ್ ಅವರ ಹೇಳಿ, ಈ ಒಂದು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ವಿ ಅಂತ ಹೇಳಿದ್ರ, ಏನು ವಿದ್ಯಾಭ್ಯಾಸ ಮಾಡಿದ್ರ? ಸರ್, ನಾನು ವೃತ್ತಿಪರ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು. ನಾನು ಒಂದು ಕಂಪ್ನಿನಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೆ. ಬಟ್ ನನಗೆ ಚಿಕ್ಕವನಿದ್ದಾಗಿಂದ ಈ ಗಿಡಗಳ ಒಡನಾಟ ಜಾಸ್ತಿ ಇರೋದ್ರಿಂದ ನಾನು ಕೃಷಿ ಇವತ್ತ ಒಲವು ಮಾಡಿಕೊಂಡು ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಬಹಳಷ್ಟು ಟೈಮ್ ಉಳಿತಾ ಇತ್ತು ಕೃಷಿನಲ್ಲಿ. ಯಾಕೆಂದರೆ ಕೆಲವು ಸತಿ ನಾವು ತೋಟಗಾರಿಕೆನ ಅಳವಡಿಸ್ಕೊಂಡಾಗ ಬಹಳಷ್ಟು ಫ್ರೀ ಟೈಮ್ ಸಿಗುತ್ತೆ. ಆ ಟೈಮ್ ಯಾವ ಥರ ನಾನು ಯುಟಿಲೈಸ್ ಮಾಡ್ಕೋಬೇಕು ಅಥವಾ ಬಳಸ್ಕೋಬೇಕು ಅಂತ ಅಂದ್ಕೊಂಡಾಗ ಜನಗಳಿಗೆ ಟೆಕ್ನಾಲಜಿನ ರೀಚ್ ಮಾಡಬೇಕು ಅಂತ ಆಸೆ ಆಯಿತು. ಸೊ ಆವಾಗ ಟೆಕ್ನಾಲಜಿನ ನಮ್ಮ ಏನು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಆಗಿರೋಂಥ ಸ್ನೇಹಿತರ ಹತ್ರ ನಾನೊಂದಿಷ್ಟು ತಿಳ್ಕೊಂಡು ಅದು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗ ಜನಗಳು ಕೇಳೋಕೆ ಸ್ಟಾರ್ಟ್ ಮಾಡಿದ್ರು ಗಿಡಗಳನ್ನ ಎಲ್ಲಿ ತೊಗೋಬೇಕು ಏನು ಅಂತ. ಸೊ ಆ ನಿಟ್ಟಿನಲ್ಲಿ ನಮಗೆ ನರ್ಸರಿ ಮಾಡಬೇಕಾಗತ್ತ ಅಂತ ಪರಿಸ್ಥಿತಿ ಬಂತು ಸರ್. ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ರಿ ನೀವು, ಇಂಜಿನಿಯರ್ ಕೋರ್ಸ್ ಮುಗಿಸಿದ್ವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಹೋಗಿ ನಗರಕ್ಕೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕಂತ ಆ ನಿಟ್ಟಿನಲ್ಲಿ ನೀವು ಮನಸ್ಸು ಮಾಡಲಿಲ್ಲ? ಸರ್, ಈಗ ಎಲ್ಲರೂ ಕೆಲಸ ಮಾಡೋರೆ ಆದರೆ ಕೆಲಸ ಕೊಡೋರು ಭಾಳ ಜನ ಕಡಿಮೆ ಆಗ್ಬಿಡ್ತಾರೆ. ಸೊ ದೇವರು ನನಗೆ ಕೆಲಸ ಕೊಡೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತು. ಹಾಗಾಗಿ ನರ್ಸರಿ ಮಾಡಿ ಈಗ ಆಲ್ಮೋಸ್ಟ್ ಒಂದು 15 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಸರ್. ಈಗ ನರ್ಸರಿ ಅಂತಂದ್ರೆ ಇಲ್ಲಿ ನರ್ಸರಿ ಮಾಡೋಕೆ ನಿಮಗೆ ಜಾಗ ಬೇಕು ಅಂದ್ರೆ ನಿಮ್ಮ ಜಮೀನಲ್ಲೇ ಮಾಡಿದ್ರ? ಈಗ ಆಕ್ಚುಲಿ ಆಗಿ ನಾವು ನರ್ಸರಿ ನಮ್ಮ ತೋಟದಲ್ಲಿ ತಾಯಿ ಗಿಡಗಳನ್ನ ಹಾಕೊಂಡಿದೀವಿ. ಅಲ್ಲಿ ಕೆಲವು ಕಸಿ ಕಟ್ಟೋದು ಗೂಟಿ ಕಟ್ಟೋಂತ ಕಾರ್ಯನ ಅಲ್ಲಿ ಮಾಡ್ತೀವಿ. ಇಲ್ಲಿ ಯಾಕೆಂದ್ರೆ ನಮ್ದು ಸ್ವಲ್ಪ ಇಂಟೀರಿಯರ್ ಆಗಿರೋದ್ರಿಂದ ನಾವು ಕಮರ್ಷಿಯಲ್ ಜಾಗ ಆಗಂತ ಶಾಮನೂರ್ ಹತ್ರ ಬೈಪಾಸ್ ಅಲ್ಲಿ ಬಾಡಿಗೆ ಜಾಗ ತಗೊಂಡು ಅಲ್ಲಿ ನರ್ಸರಿ ನಡೆಸ್ತಾ ಇದೀವಿ ಸರ್. ಈಗ ನರ್ಸರಿ ಮಾಡ್ತಾ ಇದ್ರಲ್ಲ, ಇಲ್ಲಿ ಎಷ್ಟು ಜಾಗ ನೀವು ಅಂದ್ರೆ ಬಾಡಿಗೆ ತಗೊಂಡಿದ್ರೆ? ಸರ್, 1 ಎಕರೆನಲ್ಲಿ ಈಗ ನರ್ಸರಿ ನಾವು ನಡೆಸ್ತಾ ಇದೀವಿ ಸರ್. ಈಗ 1 ಎಕರೆ ನೀವು ಬಾಡಿಗೆ ತಗೋಬೇಕಂತಂದ್ರೆ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಕೊಡ್ಬೇಕಾಗುತ್ತ? ಎಷ್ಟು ಕೊಡ್ಬೇಕಾಗುತ್ತೆ? ಸರ್, ಇಲ್ಲಿ ಈಗ ಹೈವೇನಲ್ಲೆಲ್ಲ ತುಂಬಾ ಜಾಸ್ತಿ ಇದೆ ಬಾಡಿಗೆ. ಈಗ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಇಲ್ಲಿ ಗಿಡ ಅನ್ನೋ ಒಂದು ವಿಚಾರಕ್ಕೆ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಈಗ ಸದ್ಯಕ್ಕೆ ನಾವು ಒಂದು 15,000 ತನಕ ಕೊಡ್ತಾ ಇದೀವಿ ಸರ್, ತಿಂಗಳಿಗೆ. ಯಾಕೆಂದ್ರೆ ಕಮರ್ಷಿಯಲ್ ಏರಿಯಾ ಇರೋದ್ರಿಂದ ನಾವು ಅದಕ್ಕಿಂತ ಕಡಿಮೆ ಕೇಳಕ್ಕೂ ಬರೋದಿಲ್ಲ ರೀ. ಈಗ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ರ? ಇಲ್ಲಿ ಸಸ್ಯಗಳಿಗೆ ನೀರು ಬೇಕಾಗುತ್ತೆ. ಬೋರ್ವೆಲ್ ಇದೆ ಸರ್. ಅಂದ್ರೆ ನೀವೇ ಬೋರ್ವೆಲ್ ಹಾಕ್ಸಿದ್ರ ಏನು ಜಮೀನವ್ರು ಬೋರ್ ಹಾಕ್ಸಿಕೊಂಡಿದ್ರೆ? ಜಮೀನವ್ರದ್ದು ಬೋರ್ವೆಲ್ ಇದೆ, ನಾವು ಕರೆಂಟ್ ಸರ್ವಿಸ್ ತಗೊಂಡಿದ್ದೀವಿ. ಈಗ 1 ಎಕರೆ ಫ್ಲಾಟ್ನಲ್ಲಿ ಸುಮಾರು ಎಷ್ಟು ಸಸಿಗಳನ್ನ ನೀವಿಲ್ಲಿ ಅಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಸರ್, ಈಗ ಸದ್ಯಕ್ಕೆ ನಮ್ಮಲ್ಲಿ ಏನಿಲ್ಲ ಅಂದ್ರೆ ಒಂದು 1-1.5 ಸಾವಿರ ತರಹದ ವೆರೈಟೀಸ್ ಗಿಡಗಳು ಇದೆ. ಅದರಲ್ಲಿ ಹಣ್ಣಿನ ಗಿಡಗಳೇ ಒಂದು 300 ವೆರೈಟಿ ಹಣ್ಣಿಂದು, ಮತ್ತೆ ಒಟ್ಟು ರೈತರಿಗೆ ಉಪಯೋಗ ಆಗೋಂತ ಒಂದು 200-300 ವೆರೈಟಿ ಇದೆ. ಅದಲ್ಲದೆ ಆರ್ನಮೆಂಟಲ್ಸ್ 1,000 ವೆರೈಟಿ ಅಂತೂ ಇದೆ. ಈಗ ನಿಮಗೆ ಪಾಕೆಟಿ ಮಣ್ಣು ಬೇಕು ಅಂದ್ರೆ ಪಾಕೆಟಿ ಮಣ್ಣು ತುಂಬಾ ಸಸಿ ನಾವು ನಾಟಿ ಮಾಡ್ಬೇಕಂದ್ರೆ ಮಣ್ಣು ಎಲ್ಲಿಂದ ತಂದಾಗ್ತಾರೆ ಇಲ್ಲಿಗೆ? ಸರ್, ಮಣ್ಣು ತುಂಬಾ ದೂರದಿಂದ ತರಿಸ್ತಾ ಇದೀವಿ. ಹಾಗಾಗಿ ಒಂಚೂರು ಬೇರೆ ನಮಗೆ ತೋಟದಲ್ಲೇ ಮಾಡೋದಾದ್ರೆ ನಮಗೆ ಅಲ್ಲಿ ಹಳ್ಳ ಅರ್ದು ಬರುತ್ತೆ, ನಮಗೆ ಅಲ್ಲಿ ಪಕ್ಕದಲ್ಲೇ ಒಳ್ಳೆ ಮಣ್ಣು ಕಸವಾಗಿರೋ ಮಣ್ಣು ಸಿಗುತ್ತೆ. ಸಿಟಿ ಆಗಿರೋದ್ರಿಂದ ಸ್ವಲ್ಪ ನಮಗೆ ದೂರದಿಂದ ತರಿಸೋ ಅಂತ ಅವಶ್ಯಕತೆ ಬರುತ್ತೆ ಸರ್. ಈಗ ದೂರ ಅಂತಂದ್ರೆ ಕೆರೆ ಮಣ್ಣು ತರ್ತೀರ ನೀವು? ಕೆಲವು ಒಂದೊಂದು ಸತಿ ಕೆರೆ ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ. ಅದು ಜಿಗುಟು ಜಾಸ್ತಿ ಇದ್ರೆ ನಾವು ಕೆರೆ ಮಣ್ಣು ಯೂಸ್ ಮಾಡಕ್ ಬರಲ್ಲ ಸರ್. ಮೇಲ್ಮಣ್ಣನೆ ಈಗೇನು ಹೊಲಗಳಲ್ಲಿ ಇರೋಂಥ ಮೇಲ್ಮಣ್ಣನ್ನೇ ಯೂಸ್ ಮಾಡಬೇಕಾಗತ್ತೆ ಸರ್. ಬೆದ್ಲು ಕಡೆ ಇರೋಂಥ ಕಡೆ ಕೆಲವು ಕಡೆ ತುಂಬುತ್ತಾರೆ, ಅಂತ ಟೈಮಲ್ಲಿ ನಮಗೂ ಒಂದು ಸತಿ 1-2 ಲೋಡ್ 3 ಲೋಡ್ ಸಿಗತ್ತೆ. ಕೆಲವು ಸತಿ ಅಂಡ್ಯುಲೇಷನ್ಸ್ ಇರೋಂಥ ಜಾಗಗಳಲ್ಲಿ ಮಟ್ಟ ಮಾಡಿಸೋಬೇಕಾದ್ರೆ ಒಂದು ಸ್ವಲ್ಪ ತೆಗಿತಾರೆ. ಈ ಥರದ್ದೆಲ್ಲೋ ಒಂದಿರೋದ್ರಿಂದ ಬಟ್ ನಮಗೆ ದಾವಣಗೆರೆ ಸುತ್ತಮುತ್ತ ಎಲ್ಲೂ ಸಿಗ್ತಾ ಇಲ್ಲ ಮಣ್ಣು. ಕೆರೆಗಳಲ್ಲಿ ಕೆಲವು ಕಡೆ ಒಳ್ಳೆ ಮಣ್ಣು ಸಿಗುತ್ತೆ, ಕೆಲವು ಕಡೆ ಎರೆ ಮಣ್ಣು ಮಿಕ್ಸ್ ಇರುತ್ತೆ. ಹಂಗಾಗಿ ನರ್ಸರಿಗೆ ಸ್ವಲ್ಪ ಒಳ್ಳೆ ಮಣ್ಣೇ ಬೇಕಾಗುತ್ತೆ ಸರ್. ಕೆಂಪು ಮಣ್ಣು ಜಾಸ್ತಿ ಬೇಕಾಗುತ್ತಲ್ವಾ? ಕೆಂಪು ಅಂತಲ್ಲ, ಒಟ್ಟು ಪೋಷಕಾಂಶ ಜಾಸ್ತಿ ಇರೋ ಅಂತ ಮಣ್ಣು ಬೇಕಾಗತ್ತೆ. ಈಗ ಸುಮಾರು ಅಂತಂದ್ರೆ 1,000 ಸಸಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡಿದ್ರಿ ಈಗ? ಸರ್, ಈಗ ಸದ್ಯದ್ರಲ್ಲಿ ನಮ್ಮ ಹತ್ರ ಇರೋದ್ರಲ್ಲಿ ಅಂದ್ರೆ ಒಂದೀಗ 1,000 ಸಸಿ ಇರಬಹುದು. ಇನ್ನೂ 1,60,000-70,000 ಸಸಿ ಮತ್ತೆ ಮಳೆಗಾಲ ಅಷ್ಟೊತ್ತಿಗೆ ಡೆವಲಪ್ ಆಗುತ್ತೆ. ಕೆಲವನ್ನ ನಾವು ಮಾಡಲಾರ್ದಂಥವನ್ನ ಹೊರಗಡೆಯಿಂದ ತರಿಸ್ತೀವಿ. ಸಾಧಾರಣ ಮಳೆಗಾಲದಲ್ಲಿ 1-2 ಲಕ್ಷ ಸಸಿ ಇರುತ್ತೆ ಸರ್ ಸ್ಟಾಕ್. ಈಗ ಸಾಮಾನ್ಯವಾಗಿ ನೀವು ಪಾಕೆಟ್ ಮಾಡಿ ಸಸಿ ನಾಟಿ ಮಾಡೋದು ಅಂತಂದ್ರೆ ಎಷ್ಟು, 1 ಕೆಜಿ ಪಾಕೆಟ್ ಇದೆಯೋ 2 ಕೆಜಿ ಪಾಕೆಟ್ ಇದೆಯೋ, ಯಾವ ತರ ಮಾಡ್ತಾ ಇದ್ರ ಇಲ್ಲಿ? ಸರ್, ಸಾಧಾರಣವಾಗಿ ಈಗ ಟಿಪಿಕಲ್ ರೈತರು ಅಂತ ಏನಂತೀವಿ ಅವರು ಚಿಕ್ಕ ಸಸಿನೇ ಸಾಕು ನಮಗೆ, ನಾವು ಇಮಿಡಿಯೇಟ್ ಆಗಿ ಇಳುವರಿ ಏನ್ ಬೇಕು ಅಂತ ಅಂತ ರಿಕ್ವೈರ್ಮೆಂಟ್ ಇರಲ್ಲ ಅವ್ರದ್ದು. ಈಗಿನ ಯಂಗರ್ ಜನರೇಷನ್ ಅವರೆಲ್ಲ ಹೆಂಗಿರುತ್ತೆ ಅಂದ್ರೆ ನಮಗೆ ದೊಡ್ಡ ಗಿಡನೇ ಕೊಡ್ರಿ, ಯಾಕಂದ್ರೆ ಅವರು ಇನ್ವೆಸ್ಟ್ ಮಾಡಕ್ ರೆಡಿ ಇರ್ತಾರೆ ಸರ್. ಅವ್ರಿಗೆ 3-4 ವರ್ಷದ ಗಿಡ ಬೇಕು, ಅಂತ ಗಿಡಗಳನ್ನು ಸಿಗತ್ತೆ. ಸೊ ಅಂದ್ರೆ ದೊಡ್ಡ ಗಿಡನೂ ಸಿಗುತ್ತೆ, ಸಣ್ಣ ಗಿಡನೂ ಸಿಗುತ್ತೆ. 1 ಕೆಜಿ 1/2 ಕೆಜಿ ಪ್ಯಾಕೆಟ್ ಅಲ್ಲಿ ಇರೋ ಗಿಡನೂ ಸಿಗುತ್ತೆ, 5 ಕೆಜಿ 10 ಕೆಜಿ ಪ್ಯಾಕೆಟ್ ಅಲ್ಲಿ ಇರೋದು, 30 ಕೆಜಿ ಪ್ಯಾಕೆಟ್ ಅಲ್ಲಿರೋ ಗಿಡಗಳನ್ನು ಸಿಗುತ್ತೆ. ಸೊ ಈಗ ಏನಾಗುತ್ತೆ, ಕೆಲವರಿಗೆ 2 ವರ್ಷದಲ್ಲಿ ತೋಟ ರೆಡಿ ಆಗಬೇಕು, ಕೆಲವರಿಗೆ ನನಗೆ ಟೈಮ್ ಇದೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಅನ್ನೋ ಅಂಥವ್ರು 4-5 ವರ್ಷಕ್ಕೆ ತೋಟ ರೆಡಿ ಆಗಲಿ ಅನ್ನೋ ಅಂತ ಇರ್ತಾರೆ. ಬಟ್ ಚಿಕ್ಕ ಸಸಿ ಹಾಕಿ ಅದನ್ನ ನಮ್ಮ ನೆಲದಲ್ಲಿ ಏನು ನಾವು ಶ್ರೇಷ್ಠ ಮಾಡ್ತೀವಿ ಅದು ಬಹಳ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ದೊಡ್ಡ ಸಸಿಗಳನ್ನ ಎಲ್ಲಿ ಹಾಕಬೇಕು ಅಂದ್ರೆ ಈಗ ಹೋಗಿರೋಂತ ಜಾಗಗಳಲ್ಲಿ ಹೋಗ್ಗುಣಿಗೆ ಇಂಥವಕ್ಕೆ ಮಾತ್ರ ಬಳಸೋದು ಉತ್ತಮ. ಈಗ ಬಹಳಷ್ಟು ಜನ ಅಡಿಕೆ ಗಿಡಗಳನ್ನೆಲ್ಲ ದೊಡ್ಡ ದೊಡ್ಡ ಗಿಡಗಳನ್ನ ತಗೊಂಡೋಗಿ ನೆಡ್ತಾರೆ ಸರ್, ಬಟ್ ಅದು ಸೈಂಟಿಫಿಕಲಿ ತುಂಬಾ ತಪ್ಪಾದಂತ ಒಂದು ಹೆಜ್ಜೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾವು ನರ್ಸರಿಯವರಾಗಿ ಅದರಿಂದ ನಮಗೆ ಇದಕ್ಕಿಂತ ಹೆಚ್ಚಿನ ಲಾಭ ಸಿಗಬಹುದು, ಬಟ್ ರೈತರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ನೋಡಿದಾಗ ಅದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಸರ್. ಅಂದ್ರೆ ನಿಮ್ಮ ನರ್ಸರಿಯಲ್ಲಿ ನೋಡಿದ್ರೆ ಈಗ ಎಷ್ಟು ತಳಿಯ ಸಸಿಗಳನ್ನ ನೀವು ಸಾಕಾಣಿಕೆ ಮಾಡಿದ್ರ ಸರ್? ಈಗ ಅಡಿಕೆನಲ್ಲಿ ಒಂದ್ ಎರಡು ಮೂರು ವೆರೈಟಿ ಇದೆ, ತೆಂಗಲ್ ಒಂದ್ 7-8 ವೆರೈಟಿ ಇದೆ, ಹುಣಸೆ ಒಂದ್ 2-3 ವೆರೈಟಿ ಇದೆ. ಪ್ರತಿಯೊಂದು ವೆರೈಟಿನಲ್ಲೂ 2-3 ತರ ಅಂತ ಮಿನಿಮಮ್ ಇದೆ. ಸಪೋಟದಲ್ಲಿ ಒಂದ್ 4 ವೆರೈಟಿ ಇದೆ, ಜಾಯಿಕಾಯಿ ಇದೆ, ಇದು ಲವಂಗ ಇದೆ, ಕಾಳುಮೆಣಸು, ಏಲಕ್ಕಿ ಒಂದ್ 2-3 ವೆರೈಟಿ ಇದೆ. ಈ ತರ ಆಲ್ಮೋಸ್ಟ್ ಎಲ್ಲಾ ವೆರೈಟಿನೂ ಸಿಗುತ್ತೆ ಸರ್. ಈಗ ರೈತರಿಗೆ ಸಾಮಾನ್ಯವಾಗಿ ಹೆಚ್ಚು ಇಲ್ಲಿ ಸಸಿಗಳು ಉಪಯೋಗ ಪಡ್ಕೊಳ್ಳೋದು ರೈತರು ಅಂದ್ರೆ ಯಾವ ಸಸಿಗಳನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ ಸರ್? ನಮ್ಮಲ್ಲಿ ಈಗ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡೋದ್ರಿಂದ ನಮ್ಮ ದಾವಣಗೆರೆ ಸುತ್ತಮುತ್ತ ಈಗ ಹೊಸದಾಗಿ ಪ್ಲಾಂಟೇಷನ್ ಮಾಡ್ತಿರೋರೆಲ್ಲ ಅಡಿಕೆ ಹಿಂದುಗಡೆ ಬಿದ್ದಿದ್ದಾರೆ. ಅದನ್ನ ಬಿಟ್ಟರೆ ಕೆಲವು ಸ್ವಲ್ಪ ತಿಳುವಳಿಕೆ ಇರುವಂತ ರೈತರುಗಳೆಲ್ಲ ತೆಂಗು, ಪೇರ್ಲೆ, ಮಾವು ಈ ತರ ಬೆಳೆಗಳನ್ನ ಹಾಕ್ತಾ ಇದ್ದಾರೆ ಸರ್. ಕೃಷಿ ಬೆಳೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅಂತ ಸಸಿಗಳು ಮಾತ್ರ ಬೆಳೀತಾ ಇದ್ರ ಮತ್ತೆ ಬೇರೆ ಅಂದ್ರೆ ಹೂವಿನ ಬೆಳೆಗಳು ಈ ತರ ಬೆಳೀತಾ ಇದ್ರ ಸರ್? ಕಮರ್ಷಿಯಲ್ ಆಗಿ ಬೆಳೆಯುವಂತ ಫ್ರೂಟ್ ಪ್ಲಾಂಟ್ಸ್ ಅಲ್ಲದೇನೆ ಲ್ಯಾಂಡ್ಸ್ಕೇಪಿಂಗ್ ಬೇಕಾಗಂತ ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ. ಯಾಕೆಂದ್ರೆ ನಮಗೆ ದಾವಣಗೆರೆ ಸಿಟಿನಲ್ಲಿ ಎಲ್ಲೂ ಒಳ್ಳೆ ದೊಡ್ಡ ನರ್ಸರಿ ಇಲ್ಲ. ಲ್ಯಾಂಡ್ಸ್ಕೇಪಿಂಗ್ ಮೆಟೀರಿಯಲ್ ಬೇಕು ಅಂದ್ರೆ ಪ್ರತಿಯೊಬ್ರು ಬೆಂಗಳೂರಿಗೆ ಹೋಗ್ತಾರೆ, ಇಲ್ಲ ಪೂನಾಗ್ ಹೋಗ್ತಾರೆ, ಇನ್ನೊಂದ್ ಹತ್ರ ಹೋಗ್ತಾರೆ. ಸೊ ಅದನ್ನ ತಪ್ಪಿಸಬೇಕು ಅನ್ನೋ ಒಂದು ಮೇನ್ ಕಾರಣದಿಂದಾನೇ ನಾವ್ ಇಲ್ಲಿ ನರ್ಸರಿ ಮಾಡಿರೋದು ಸರ್. ಸೊ ಆರ್ನಮೆಂಟಲ್ ಗಿಡಗಳು ಇಲ್ಲಿ ನಮ್ಮಲ್ಲೇನೆ ಸಿಗುತ್ತೆ. ಈಗ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತ ಸಸಿಗಳನ್ನ ಸಹ ಬೆಳೆಸ್ತಾ ಇದ್ರೆ ಏನಂಗಾಯ್ತು ಇಲ್ಲಿ? ಹೌದು ಸರ್, ಇದೆ ಸರ್. ಯಾಕಂದ್ರೆ ಈಗ ನೋಡ್ರಿ, ಇಲ್ಲಿ ನೀವು ನೋಡ್ತಾ ಇರೋ ವೆರೈಟಿ ಏನಿದೆ ಅದು ಕಿಡ್ನಿ ಸ್ಟೋನ್ಗೆ ಬರ್ತದೆ. ಬರೀ ಒಂದ್ ಎಲೆಯಿಂದಾನೇ 1000 ಗಿಡ ಮಾಡಬಹುದು. ಕಿಡ್ನಿ ಸ್ಟೋನ್ ಗಿಡ ಅಂತ ಕನ್ನಡದಲ್ಲಿ ನಾವು ಈಗ ಜನರಲ್ ಆಗಿ ಮಾತಾಡ್ತೀವಿ, ಆ ತರ ಗಿಡಗಳೆಲ್ಲ ತುಂಬಾ ಇದೆ. ಒಂದೆಲ್ಗಾ ಇದೆ, ಆಮೇಲೆ ಅಲೋವೆರಾ ಇದೆ, ತುಳಸಿ ಸಿಗುತ್ತೆ. ತುಳಸಿನಲ್ಲಿ ಒಂದ್ 2-3 ವೆರೈಟಿ ಇದೆ. ಕಾಮ್ ಕಸ್ತೂರಿ ಇದೆ, ಆಮೇಲೆ ಅಶ್ವಗಂಧ ಇದೆ, ಲೆಮನ್ ಗ್ರಾಸ್ ಇದೆ. ಈ ತರ ತುಂಬಾ ವೆರೈಟಿ ಗಿಡಗಳಿದೆ. ಇದಲ್ದೇನೆ ಕೆಲವು ಟಿಪಿಕಲ್ ಆಗಿ ಕೇಳ್ತಾರೆ ಈ ಆಯುರ್ವೇದಿಕ್ ಹಾಸ್ಪಿಟಲ್ ಅವರು ಅಥವಾ ಕಾಲೇಜಿನವರು, ಅಂಥವ್ರಿಗೆ ಬೇಕಿರೋಂಥ ಗಿಡಗಳನ್ನು ನಾವು ಬೇರೆ ಕಡೆಯಿಂದ ತರಿಸ್ಕೊಡ್ತೀವಿ. ಯಾಕೆಂದರೆ ಅವನ್ನ ಸ್ಟಾಕ್ ಇಟ್ಟಿರಲ್ಲ ಸರ್, ಅವು ಮಳೆಗಾಲದಲ್ಲಿ ಸೂಕ್ಷ್ಮವಾಗಿರ್ತಾವೆ. ಅವು ಬೇಸಿಗೆನಲ್ಲಿ ನಮ್ಮಲ್ಲಿ ಅವು ನೆಲದಲ್ಲಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಪ್ಯಾಕೆಟಲ್ಲಿದ್ದರೆ ಅವ್ನು ಮೇಂಟೈನ್ ಮಾಡೋದು ಕಷ್ಟ ಆಗೋದ್ರಿಂದ ಅವ್ನು ಸ್ಟಾಕ್ ಮಾಡಲ್ಲ, ಬೇಕಂದರೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗ ಬೇರೆ ಕಡೆ ಅಂತಂದರೆ ಎಲ್ಲಿ ನರ್ಸರಿಯಿಂದ ತರಿಸ್ಕೊಡ್ತೀರಾ ನಿಮ್ಮಲ್ಲಿ ಇಲ್ಲದಂಥ ಸಸಿಗಳನ್ನ? ಸರ್, ಈಗ ಒಂದೊಂದು ಕಡೆಯಿಂದ ಬರುತ್ತೆ. ಈಗ ಯಾರೋ ಒಬ್ರು ತಿಪ್ಟೂರವರು ಒಳ್ಳೆ ತೆಂಗಿನ ಗಿಡ ಮಾಡಿರ್ತಾರೆ. ಸೊ ನಮ್ಮಲ್ಲಿ ಖಾಲಿ ಆಯ್ತು ಅಂದ್ರೆ ಯಾರೋ ಒಬ್ರು ತಿಪ್ಟೂರಲ್ಲಿರೋ ಒಳ್ಳೆ ತೆಂಗಿನಕಾಯಿ ಬೆಳೆದಿರೋಂಥ ರೈತರ ಹತ್ರ ತಗೊಳ್ತೀವಿ. ಸೊ ಈ ತರ ಒಂದೊಂದು ವೆರೈಟಿಗೆ ಒಂದೊಂದು ಜಾಗ ಸ್ಪೆಷಲೈಸ್ಡ್ ಇರುತ್ತೆ. ಸೊ ಅಂತ ಜಾಗಗಳಿಂದ ತರಿಸ್ತೀವಿ ನಾವು. ಬೇರೆ ಎಲ್ಲ ದೂರ ದೂರದ ನರ್ಸರಿ ಓನರ್ಗಳನ್ನ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀರಾ ನೀವು? ಸರ್, ನರ್ಸರಿ ಓನರ್ಗಳು ಎರಡನೇ ಹಂತದಲ್ಲಿ ಬರ್ತಾರೆ, ಫಸ್ಟ್ನೇ ಹಂತದಲ್ಲಿ ರೈತರೇ ಬರ್ತಾರೆ. ಯಾರು ರೈತರು ಚೆನ್ನಾಗಿ ಬೆಳೆದು ಸಸಿಗಳನ್ನು ಡೆವಲಪ್ ಮಾಡಿರ್ತಾರೆ, ತಾಯಿ ಗಿಡಗಳು ಆರೋಗ್ಯವಾಗಿರೋಂಥದ್ದು ಇತ್ತು ಅಂದರೆ ಅಂಥವ್ರ ಹತ್ರನೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಅಂತಾತ್ರ ಇಲ್ಲ ಅಂದ ಪಕ್ಷದಲ್ಲಿ ಒಳ್ಳೆ ನರ್ಸರಿಗಳು ರೆಪ್ಯೂಟೆಡ್ ನರ್ಸರಿಗಳಿಂದ ನಾವು ತರಿಸ್ತೀವಿ. ಈಗ ಇಲ್ಲಿ ಸುಮಾರು 1000 ಸಸಿಗಳನ್ನ ನೀವು ಬೆಳೀತಾ ಇದ್ದೀರಾ, ಅಂದ್ರೆ ನಾನಾ ರೀತಿಯಾದಂತಹ ಸಸಿಗಳನ್ನ ಇಲ್ಲಿ ನಿಮ್ಮ ನರ್ಸರಿಯಲ್ಲಿ ಬೆಳೆಸ್ತಾ ಇದ್ದೀರಾ, ಅಂದ್ರೆ ಇಲ್ಲಿ ಸಸಿಗಳ ಒಂದು ಬೀಜಗಳನ್ನ ಅಂದ್ರೆ ಎಲ್ಲಿ ತಂದು ನಾಟಿ ಮಾಡ್ತೀರಾ ನೀವು? ಈಗ ಕೆಲವು ಅದೇ ಹೇಳಿದ್ನಲ್ಲ, ನಾವು ರೈತರದೇ ಮುಖ್ಯವಾಗಿ ನಾವು ನೋಡುವಂಥದ್ದು. ಈಗ ಅಡಿಕೆ, ತೆಂಗು ಇವನ್ನೆಲ್ಲ ನಾವು ಅಡಿಕೆನಂತೂ ನಮ್ಮ ತೋಟದಿಂದ ತರ್ತೀವಿ, ತೆಂಗು ನಮಗೆ ಗೊತ್ತಿರೋಂಥ ಒಂದು ತೋಟದಿಂದ ತರ್ತೀವಿ. ಈ ಥರ ಪ್ರತಿಯೊಂದನ್ನು ಅಷ್ಟೇ. ಈಗ ಜಾಯಿಕಾಯಿ ಇದೆಲ್ಲ ನಮಗೆ ಗೊತ್ತಿರೋಂಥ ರೈತರು ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಏನಿದ್ದಾರೆ ಅಂಥವ್ರ ಹತ್ರ ತರಿಸ್ಕೊಳ್ತೀವಿ, ಸಸಿಗಳನ್ನೇ ಮಾಡಿಸಿ ತರಿಸ್ತೀವಿ ನಾವು. ಅಂಥ ವಾತಾವರಣದಲ್ಲಿ ಚೆನ್ನಾಗಿ ಬರ್ತವೆ. ಸೊ ಅಂಥದನ್ನ ಅಲ್ಲೇ ಮಾಡಿಸಿ ತರ್ತೀವಿ ಸರ್. ಈಗ ಯಾವುದೇ ಒಂದು ಅಂದ್ರೆ ನೀವು ಬೀಜ ಹಾಕಿ ಬೆಳೆಯುವಂತ ಸಸಿ ಅಂದ್ರೆ ಬೀಜಗಳಿಗೆ ಏನಾದ್ರೂ ಬೀಜೋಪಚಾರ ಮಾಡಿ ಏನಾದ್ರೂ ಇಲ್ಲಿ ಪ್ಯಾಕೆಟ್ ನಲ್ಲಿ ಊರ್ತೀರಾ? ಹೌದು ಸರ್, ಗಂಜಲದಿಂದ ಬೀಜೋಪಚಾರ ಮಾಡ್ತೀವಿ. ಗಂಜಲ ಮತ್ತೆ ಬೇವಿನ ಏನು ಎಣ್ಣೆ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ತಿಳಿನ ಮಾಡಿ ಅದನ್ನ ಸ್ಪ್ರೇ ಕೊಡ್ತೀವಿ. ಈಗ ಯಾವ್ಯಾವ ಸಸಿಗಳನ್ನ ಎಷ್ಟೆಷ್ಟು ತಿಂಗಳ ತನಕ ಬೆಳೆಸಿ ನೀವು ರೈತರಿಗೆ ಕೊಡ್ತೀರಾ? ಸರ್, ಕನಿಷ್ಠ 6 ನರ್ಸರಿನಲ್ಲಿ ಇರಬೇಕಾಗತ್ತೆ ಸರ್, ಯಾವುದೇ ಗಿಡ ಆದ್ರೂ. ಈ ಹಾರ್ಟಿಕಲ್ಚರಲ್ ಗಿಡಗಳು ಏನಿದಾವಲ್ಲ, ಕನಿಷ್ಠ 6 ನರ್ಸರಿನಲ್ಲಿ ಇದ್ರೆ ಒಳ್ಳೇದು. ಅದಾದ್ಮೇಲೆ ಹೊರಗಡೆ ಫೀಲ್ಡ್ಗೆ ಹೋಗೋಕ್ಕೆ ಉತ್ತಮ ಆಗ್ತವೆ. ಅದರಲ್ಲಿ ಕೆಲವು 1 ತನಕ ಇದ್ರೆ ಇನ್ನೂ ಒಳ್ಳೇದು. ಸೊ ಆ ತರ ಇರೋಂಥ ಗಿಡಗಳನ್ನ ನಾವು ರೈತರಿಗೆ ಕೊಡ್ತೀವಿ ಸರ್. ಈಗ ನರ್ಸರಿ ಮಾಡ್ಬೇಕಂತಂದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ನೀವು? ನರ್ಸರಿ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಗಿಡಗಳ ಬಗ್ಗೆ ಆಳವಾದ ಜ್ಞಾನ ಹೊಂದೋದು ಉತ್ತಮ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈಗ ಯಾವ ಗಿಡಕ್ಕೆ ನೀರು ಜಾಸ್ತಿ ಬೇಕು, ಯಾವ ಗಿಡಕ್ಕೆ ನೀರು ಕಡಿಮೆ ಬೇಕು, ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು ಅನ್ನೋ ಒಂದು ಸಣ್ಣ ಅರಿವು ಇತ್ತು ಅಂದ್ರೆ ನರ್ಸರಿ ಸ್ಟಾರ್ಟ್ ಮಾಡಬಹುದು. ಯಾಕೆಂತಂದ್ರೆ ಈಗ ಕೆಲವು ಗಿಡಗಳಿಗೆ ಬಿಸಿಲೇ ಆಗೋದಿಲ್ಲ, ಕೆಲವು ಗಿಡಗಳಿಗೆ ನೆರಳಿಟ್ಟರೆ ಸತ್ತೆ ಹೋಗ್ಬಿಡ್ತವೆ. ಸೊ ಇದ್ರ ಬಗ್ಗೆ ಒಂಚೂರು ಸಣ್ಣ ಜ್ಞಾನ ಇತ್ತು ಅಂತಂದ್ರೆ ಖಂಡಿತ ನೀವು ನರ್ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಬಹುದು. ಅಂದ್ರೆ ನರ್ಸರಿ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾದಂತಹ ಸಸಿಗಳನ್ನ ನೆರಳಲ್ಲಿ ಬೆಳಿಬೇಕು, ಯಾವ ರೀತಿಯಾದಂತಹ ಸಸಿಗಳನ್ನ ಬಿಸಿಲಿನಲ್ಲಿ ಬೆಳಿಬೇಕು, ಇದ್ರ ಬಗ್ಗೆ ಎಲ್ಲ ಎಲ್ಲಿ ಮಾಹಿತಿ ತಿಳ್ಕೊಂಡ್ರೆ ನೀವು? ಸರ್, ಅನುಭವ ಮತ್ತೆ ಈಗ ಪ್ರತಿಯೊಂದರ ಬಗ್ಗೆನೂ ತಿಳ್ಕೊಂಡಿದ್ದೀನಿ, ಬೇರೆ ಹಿರಿಯರುಗಳ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ, ನೋಡಿ ತಿಳ್ಕೊಂಡಿದ್ದೀನಿ, ಕೆಲವು ಬುಕ್ಸ್ಗಳನ್ನು ಓದಿದ್ದೀನಿ ಸರ್. ಆಮೇಲೆ ಇಂಟರ್ನೆಟ್ ಇಂದ ತುಂಬಾ ಜ್ಞಾನ ಸಿಕ್ಕಿದೆ. ಏಕೆಂದ್ರೆ ಕೆಲವು ಸತಿ ಏನಾಗುತ್ತೆ, ನಾವು ನೆರಳಲ್ಲಿ ಇಡೋದಲ್ಲ ಬಿಸಿಲಲ್ಲಿ ಇಡೋದು ಅಂತ ಕಳ್ಕೊಂಡಿರೋದು ಇದೆ. ಸೊ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಗಳು ಆಗ್ತಾ ಆಗ್ತಾ ಬರುತ್ತೆ ಸರ್. ಅದು ಸ್ಟಾರ್ಟಿಂಗ್ ಅಲ್ಲೇ ನಾನು ಎಲ್ಲದನ್ನು ಕರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತೆ. ನನಗೂ ಈ ತರ ಎಕ್ಸ್ಪೀರಿಯನ್ಸ್ ಗಳು ಆಗಿದಾವೆ. ಕೆಲವು ಸತಿ ಒಣಗಿಸ್ಕೊಂಡಿದೀವಿ, ಕೆಲವು ಸತಿ ನೀರು ಜಾಸ್ತಿ ಆಗಿ ಸತಿರ ಎಕ್ಸಾಂಪಲ್ಸ್ ಇದಾವೆ, ಈ ತರ ಎಲ್ಲ ಆಗಿದೆ. ಈಗ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತಪ್ಪ, ಜಾಸ್ತಿ ನೀರಾಗುತ್ತೆ, ಅವಾಗ ಏನು ಬಿದ್ದಂತ ಮಳೆ ನೀರು ಸಸಿ ಮೇಲೆ ಬೀಳದಂಗೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ? ಸರ್, ಕೆಲವಕ್ಕೆ ಈಗ ಸಕಲೆಂಟ್ಸ್ ಅಂತ ಹೇಳ್ತೀವಿ, ಸಕಲೆಂಟ್ಸ್ ಮತ್ತೆ ಕ್ಯಾಕ್ಟಸ್ ವೆರೈಟಿಗಳು ಏನಿದೆ, ಇವಕ್ಕೆ ನೀರು ಜಾಸ್ತಿ ಆದ್ರೆ ಸತ್ತೋಗೋ ಚಾನ್ಸಸ್ ಇರುತ್ತೆ ಅಥವಾ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅಂತವಕ್ಕೆಲ್ಲ ಪಾಲಿಹೌಸ್ ಮಾಡ್ಕೊಂಡಿದೀವಿ, ಪಾಲಿಹೌಸ್ ಅಲ್ಲಿ ಇಡ್ತೀವಿ ಸರ್. ಪಾಲಿಹೌಸ್ ನಲ್ಲಿ ಅಂದ್ರೆ ಯಾವ ಸಸಿಗೆ ಹೆಚ್ಚು ನೀರು ಬೇಕಿಲ್ಲೋ ಅಂತ ಸಸಿಗಳನ್ನ ಪಾಲಿಹೌಸ್ ನಲ್ಲಿ ಸಾಕಾಣಿಕೆ ಮಾಡಿದ್ರೆ? ಅಂದ್ರೆ ಆ ತರ ಕ್ಲೋಸ್ಡ್ ಎನ್ವೈರನ್ಮೆಂಟ್, ಮಳೆ ನೀರು ಜಾಸ್ತಿ ಆಗದ ಅಂತ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಪಾಲಿಹೌಸ್ ಅಲ್ಲಿ ಸಸಿಗಳನ್ನ ಡೆವಲಪ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದೀವಿ ಸರ್. ಬೇರೆ ಜಮೀನಿಗೆ ತಗೊಂಡೋಗಿ ಅಲ್ಲಿ ನಾಟಿ ಮಾಡಬೇಕು ಅಂತಂದ್ರೆ ಅಲ್ಲೇ ತನಕ ನೀವು ಎಲ್ಲ ಉತ್ತಮವಾದ ಒಂದು ನೀರು ಕೊಡಬೇಕಾಗುತ್ತೆ, ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಯಾವ ರೀತಿಯಾದಂತಹ ಗೊಬ್ಬರ ಕೊಟ್ಟು ಬೆಳೆಸ್ತಾ ಇದ್ರಾ? ಸರ್, ಪ್ಯಾಕೆಟ್ ಗೆ ಮಣ್ಣು ಮಿಕ್ಸ್ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿರ್ತೀವಿ, ಗಿಡ ಹಾಕಿ ಒಂದ್ 2 ತಿಂಗಳು ಆದ್ಮೇಲಿಂದ ಗಟ್ಟಿ ಗೊಬ್ಬರ ಕೊಡ್ತೀವಿ, ಸರ್ಕಾರಿ ಗೊಬ್ಬರ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡಬೇಕಾಗತ್ತೆ ಸರ್. ನರ್ಸರಿ ಹಂತದಲ್ಲಿ ನಾವು ಕೆಲವು ಸತಿ ಕೊಡ್ಲೇಬೇಕಾಗತ್ತೆ, ಹಾಗಾಗಿ ವಿ ಆರ್ ಫೋರ್ಸ್ಡ್. ಆರ್ಗಾನಿಕಲಿ ಮಾಡಬೇಕು ಅಂತ ಮನಸ್ಸಿದ್ರು ಕೂಡ ಕೆಲವೊಂದ್ಸತಿ ನಾವು ಅದನ್ನ ಬಳಸಲೇಬೇಕಾಗತ್ತೆ ಸರ್. ಈಗ ಗಟ್ಟಿ ಗೊಬ್ಬರ ಅಂತಂದ್ರೆ ಯಾವ ರೀತಿಯಾದ ಗೊಬ್ಬರ ಕೊಡ್ತೀರಿ ನೀವು? ಸರ್, ಫ್ಲೋ ರಿಲೀಸಿಂಗ್ ಗೊಬ್ಬರಗಳ, ಪೊಟ್ಯಾಶ್ ಜಾಸ್ತಿ ಇರೋ ಡಿಎಪಿ ಈ ತರದೆಲ್ಲ ಕೊಡಬಹುದು ಸರ್. ಈಗ ಎಲ್ಲೇ ಒಂದ್ ಕಡೆ ನೀವು ಎರೆಹುಳ ಗೊಬ್ಬರ, ಸಾವಯವ ಗೊಬ್ಬರ ಇವನ್ನೆಲ್ಲ ಬಳಸಿ ನೀವು ಈ ಸಸಿಗಳನ್ನ ಬೆಳೆಸಿದ್ರೆ ಸಾಕಷ್ಟು ನಿಮಗೆ ಬೇಡಿಕೆ ಇರುತ್ತೆ, ಗುಣಮಟ್ಟದ ಸಸಿಗಳು ಅಂತೇಳಿ ರೈತರು ಇನ್ನೂ ಜಾಸ್ತಿ, ನೀವು 5-10 ರೂಪಾಯಿ ಜಾಸ್ತಿ ರೇಟ್ ಮಾಡಿದ್ರು ತಗೊಂಡೋಗಂತ ಒಂದು ಸಂಭವ ಇರುತ್ತಲ್ಲ ಸರ್? ಬಹಳ ಕಷ್ಟ. ಯಾಕಂದ್ರೆ ಏನಾಗುತ್ತೆ, ತಾಯಿ ಗಿಡ ಹೆಂಗಿರುತ್ತೆ ಅದ್ರ ಪ್ರಕಾರ ಸಸಿಗಳನ್ನ ಮಾಡಬಹುದು. ಅದೇ ತರನೇ ನಾವೀಗ ಗೊಬ್ಬರ ಯಾವ್ದು ಹಾಕಿದೀವಿ ಅನ್ನೋದು ರೈತರಿಗೆ ಗೊತ್ತಾಗಲ್ಲ ಸರ್. ಒಂದೇದು, ನಾವು ಏನೇ ಹೇಳಿದ್ರು ರೈತರು ಪಕ್ಕದ ನರ್ಸರಿನಲ್ಲಿ 30 ರೂಪಾಯಿ ಇದೆ, ನೀನ್ ಯಾಕೆ 40 ರೂಪಾಯಿ ಹೇಳ್ತಿ ಅಂತಾನೆ ಕೇಳ್ತಾರೆ ಹೊರತು, ಆರ್ಗ್ಯಾನಿಕ್ ಅಂತ ಬೇಕು ಅಂತ ಬಂದಿರೋ ರೈತರು ಇದುವರೆಗೂ ಯಾರು ಇಲ್ಲ ಸರ್. ಎಲ್ಲೋ 1,000ಕ್ಕೊಬ್ರು ಬರ್ತಾರೆ. ಬಟ್ ಈ ಪ್ರೊಡಕ್ಷನ್ ಮಾಡುವಾಗ ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ತಕ್ಕಂತ ವಾತಾವರಣನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಸರ್. ಹಿಂಗಾಗಿ ಅದು ಒಂದ್ ಸ್ವಲ್ಪ ಹಂತ ಕ್ಲಿಷ್ಟ ಇದೆ. ಬಟ್ ಬರ್ತಾ ಬರ್ತಾ ಅದಕ್ಕೆ ಖಂಡಿತ ನಾವು ಬರ್ತೀವಿ ಸರ್. ಈಗಾಗಲೇ ವರ್ಮಿ ಕಂಪೋಸ್ಟ್ ಅನ್ನ ಜಾಸ್ತಿ ಬಳಸಕ್ ಸ್ಟಾರ್ಟ್ ಮಾಡಿದೀವಿ ಮೇಲ್ಗೊಬ್ಬರವಾಗಿ. ಸೊ ಹಂಗಾಗಿ ಹಂತ ಹಂತವಾಗಿ ನಾವು ಕೆಮಿಕಲ್ ಜೀರೋ ಮಾಡಕ್ಕೆ ಪಣ ತೊಟ್ಟಿದೀವಿ ಸರ್. ಈಗ ಜೀವಾಮೃತ ಇದನ್ನೆಲ್ಲ ಬಳಸಿಕೊಂಡು ನೀವು ನರ್ಸರಿ ಮಾಡಿದ್ರೆ ಗುಣಮಟ್ಟದ ಸಸಿಗಳನ್ನ ಕೊಡಬಹುದಲ್ವಾ? ಖಂಡಿತ ಸರ್, ಜೀವಾಮೃತ ತುಂಬಾ ಒಳ್ಳೇದು. ಬಟ್ ಅದೇ ಹೇಳದ್ನಲ್ಲ, ಈಗ ನಮ್ಮಲ್ಲಿ ಫಾಸ್ಟ್ ಫೇಸ್ ಇರುತ್ತೆ, ಇದು ನರ್ಸರಿ ಅಂತ ಅಂದ್ರೇನೆ ಫಾಸ್ಟ್ ಫೇಸ್. ಸೊ ಇಂಥ ಫಾಸ್ಟ್ ಫೇಸ್ಗಳಲ್ಲಿ ಈ ತರ ಗೊಬ್ಬರಗಳು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನಾವು ಅವನ್ನ ಒಂಚೂರು ಗಣನೆಗೆ ತಗೊಳ್ತಾ ಇದೀವಿ ಅಷ್ಟೇ ಸರ್. ಹಂಗಾಗಿ ಡೌನ್ ದ ಲೈನ್ ಸ್ವಲ್ಪ, ಈಗ ನಮ್ಗೆ ಏನ್ ಗೊತ್ತ, ಪ್ರಾಬ್ಲಮ್ ಇರೋ ನರ್ಸರಿಗಳಲ್ಲಿ ಒಳ್ಳೆ ಮಣ್ಣು ಸಿಕ್ಕರೆ ಇವ್ಯಾವ ಮೇಲ್ಗೊಬ್ಬರ ಅವಶ್ಯಕತೆನೆ ಬರಲ್ಲ ಸರ್. ಒಳ್ಳೆ ಮಣ್ಣು ಸಿಕ್ಕಿಲ್ಲ ಅಂದಾಗ್ಲಿನ ನಾವು ಇದನ್ನ ಬಳಸಬೇಕಾಗಂತ ನಮಗೆ ಫೋರ್ಸ್ ಮಾಡೋದೇ ಅದು. ಈಗ ಸುಮಾರು ಅಂತಂದ್ರೆ ನಮ್ಮ ರೈತರು ಹೆಂಗಪ್ಪ ಅಂತಂದ್ರೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಸಸಿ ಅದು ಆರ್ಗಾನಿಕ್ ನಲ್ಲಿ ಬೆಳೆದಾರೋ ಅಥವಾ ರಾಸಾಯನಿಕ ಗೊಬ್ಬರ ಬೆಳೆದಾರೋ ಅದು ಮುಖ್ಯ ಅಲ್ಲ, ಗಿಡ ಒಳ್ಳೆ ಚೆನ್ನಾಗಿ ಕಂಡ್ರೆ ಅದನ್ನೇ ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತ ಸರ್, ಯಾಕಂದ್ರೆ ಈಗ ನಮ್ಮದು ಸಿಟಿಯಿಂದ ಹೊರಗಡೆ ಇದೆ ನರ್ಸರಿ, ನಮ್ಮಲ್ಲಿ ಗುಲಾಬಿ ಮತ್ತೆ ಕೆಲವೊಂದೊಂದು ಹೂವಿನ ವೆರೈಟಿಗಳನ್ನ ನಾವು ಇಡಲ್ಲ. ಯಾಕಪ್ಪ ಅಂದ್ರೆ ಅವಕ್ಕೆ ಕಾನ್ಸ್ಟೆಂಟ್ ಆಗಿ ಸ್ಪ್ರೇ ಬೇಕು, ಬ್ಯಾಗ್ ಅಲ್ಲಿ ಇರುವಾಗ, ಈಗ ಏನ್ ಪಾಲಿ ಬ್ಯಾಗ್ ಅಲ್ಲಿ ಇರ್ತಾವಲ್ಲ ಅಂತ ಬ್ಯಾಗ್ ಅಲ್ಲಿ ಇದ್ದಾಗ ತುಂಬಾ ಸ್ಪ್ರೇ ಬೇಕು. ಹಂಗಾಗಿ ನಾವು ಅವನ್ನ ಯೂಶುವಲ್ ಆಗಿ ಸೇಲೇ ಮಾಡ್ತಾ ಇಲ್ಲ ನಾವು. ಯಾಕೆಂದ್ರೆ ಆದಷ್ಟು ಕೆಮಿಕಲ್ ಇಂಟೆನ್ಸಿಟಿ ಕಮ್ಮಿ ಮಾಡಬೇಕು ಅನ್ನೋ ಒಂದು ವಿಚಾರ ಇರೋದ್ರಿಂದಾನೆ ಈಗ ಸದ್ಯಕ್ಕೆ ನಾವು ಸ್ಪ್ರೇ ಕೊಡೋದೆಲ್ಲ ಆರ್ಗಾನಿಕ್ ಸ್ಪ್ರೇನೆ ಕೊಡ್ತಾ ಇದೀವಿ ಸರ್. ಗೊಬ್ಬರಕ್ಕಾಗಿದ್ರೆ ವರ್ಮಿ ವಾಶ್ ಏನಿರುತ್ತಲ್ಲ ಅದನ್ನ ಮತ್ತೆ ನಿಮ್ ಆಯಿಲ್ ಸ್ಪ್ರೇ ಕೊಡ್ತಾ ಇದೀವಿ. ಈಗ ನೀರು ಅಂತಂದ್ರೆ ಯಾವ ರೀತಿ ಕೊಡ್ತೀರಾ, ಏನು ಯಾವ ರೀತಿ ಇವಕ್ಕೆಲ್ಲ ಪೈಪ್ ಲೈನ್ ಮಾಡಿದ್ರೆ ಯಾವ ರೀತಿ ಏನ್ ಮಾಡಿದ್ರೆ? ಸರ್, ನರ್ಸರಿಗೆ ಸುತ್ತಲೂ ಪೈಪ್ಗಳು ಮಾಡ್ಕೊಂಡಿದೀವಿ, ಅಲ್ಲಲ್ಲೇ ಹೋಸ್ ಪೈಪ್ ಕನೆಕ್ಷನ್ಸ್ ಮಾಡ್ಕೊಂಡಿದೀವಿ, ಕೆಲವಕ್ಕೆ ಸ್ಪ್ರಿಂಕ್ಲರ್ನು ಕೂಡ ಅಟ್ಯಾಚ್ ಮಾಡಿದೀವಿ, ಕೆಲವು ಫಾಗರ್ಸ್ ಅಟ್ಯಾಚ್ ಮಾಡಿದೀವಿ. ಹಂಗಾಗಿ ನೀರು ಬಿಡೋದ್ರದ್ದು ಅಷ್ಟೊಂದು ಕಷ್ಟ ಇಲ್ಲ ಅಂದ್ರೆ ಆಗುತ್ತೆ, ದಿನ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 3 ಗಂಟೆ ತನಕ ನೀರು ಬಿಡೋದಾಗತ್ತೆ. ಬಟ್ ಅಷ್ಟೊಂದು ಶ್ರಮ ಆಗಲ್ಲ, ಅಲ್ಲಲ್ಲಲ್ಲೇ ನೀರಿನ ಕನೆಕ್ಷನ್ ಇರೋದ್ರಿಂದ ಸ್ವಲ್ಪ ಈಸಿ ಮಾಡ್ಕೊಂಡಿದೀವಿ ಸರ್. ಯಾಕಂದ್ರೆ ನಾವು ಬೇರೆ ರೈತರುಗಳಿಗೆಲ್ಲ ಡ್ರಿಪ್ ಇರಿಗೇಷನ್ ಇದನ್ನೆಲ್ಲ ಸೆಟ್ ಮಾಡ್ಕೊಡ್ತೀವಿ. ಸೊ ಹಂಗಾಗಿ ಎಷ್ಟು ಸಾಧ್ಯನ ಅಷ್ಟು ನಾವು ಹಗರ ಮಾಡ್ಕೊಂಡಿದೀವಿ ಕೆಲಸನ. ಈಗ ಸಸ್ಯಗಳಿಗೆ ನೀರು ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಆದ್ರೆ 2 ಟೈಮ್ ಕೊಡ್ಲೇಬೇಕಾಗತ್ತೆ ನೀವು? ಇಲ್ಲ ಸರ್, ನಾವೇನ್ ಮಾಡ್ತೀವಿ, ತಂಪೊತ್ತಿನಲ್ಲಿ ನೀರು ಬಿಡೋಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಅರ್ಲಿ ಮಾರ್ನಿಂಗು ಅಥವಾ ಈ ಲೇಟ್ ಈವ್ನಿಂಗ್ಸು ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಗಿಡಗಳಿಗೆ ಜಾಸ್ತಿ ನೀರಿನ ಒಂದು ಲಭ್ಯತೆ ಆಗುತ್ತೆ. ಬಿಸಿಲಲ್ಲಿ ಜಾಸ್ತಿ ಬಿಡೋದನ್ನ ತಪ್ಪಿಸ್ತೀವಿ ಸರ್, ಯಾಕಂದ್ರೆ ಸನ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದಕ್ಕೆ. ಸಡನ್ ಆಗಿ ಈಗ ಕಾದಿರೋ ಮಣ್ಣಿಗೆ ನಾವು ನೀರು ಹಾಕಿದ ತಕ್ಷಣ ಬೇರೆ ಅದರುತ್ತೆ. ಸೊ ಹಂಗಾಗಿ ಆದಷ್ಟು ನಾವು ಮಧ್ಯಾಹ್ನ 3 ಗಂಟೆ ಮೇಲೆ ಅಥವಾ ಬೆಳಗ್ಗೆ 11 ಗಂಟೆ 12 ಗಂಟೆ ಒಳಗಡೆನೆ ನೀರು ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಮುಂಜಾನೆ 1 ಟೈಮ್ ಕೊಟ್ಟರೆ ನಡೆಯಲ್ವಾ ಸಸಿಗಳಿಗೆ ನೀರು ಸರ್? ಅದೇ ಯಾವ್ದಾರ 1 ಟೈಮ್ ಕೊಡ್ತೀವಿ, ಯಾಕಂದ್ರೆ ಇಷ್ಟು ದೊಡ್ಡ ನರ್ಸರಿಗೆ ನಾವು 2 ಟೈಮ್ ಕೊಡಕ್ಕಾಗಲ್ಲ. ಈಗ ನಿಮ್ಮ ನರ್ಸರಿಯಲ್ಲಿ ಸಾಕಷ್ಟು ಸಸಿಗಳನ್ನ ನೀವು ಸಾಕಿದ್ರ ಅಂದ್ರೆ ಸಸಿಗಳಿಗೆ ಏನಾದ್ರೂ ರೋಗ ರುಜಿನ ಈ ತರ ಬಂದಾಗ ಏನ್ ಮಾಡ್ತೀರಾ ನೀವು? ಸರ್, ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಮಾಡ್ಕೊಂಡಿದೀವಿ, ICU ಅಂತ. ಅಂದ್ರೆ ಕೆಲವು ಈಗ ಒಂದು ಯಾವ್ದೋ ಬ್ಯಾಚ್ ಅಲ್ಲಿ 1,000-2,000 ಗಿಡ ಇರುತ್ತೆ, ಅದ್ರಲ್ಲಿ 1-2 ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ಅಥವಾ ಏನೋ ವೀಕ್ ಆಯ್ತು ಅಥವಾ ಇನ್ಸೆಕ್ಟ್ ಇದಾಯ್ತು ಅಂತ ಅಂದ್ರೆ ಅವನ್ನ ಸಪರೇಟ್ ಮಾಡ್ಬಿಡ್ತೀವಿ. ಸಪರೇಟ್ ಮಾಡಿ ಆ ಕೇರಿಂಗ್ ಯೂನಿಟ್ ನಲ್ಲಿ ಹಾಕಿ ಅವನ್ನ ಕೇರ್ ಮಾಡಿ ಅವನ್ನ ರಿಕವರಿ ಆದ್ಮೇಲೆ ತಂದು ಮತ್ತೆ ಬೆಡ್ಡಿಗೆ ಕಳಿಸ್ತೀವಿ. ಸೊ ಆ ತರ ಇರೋದ್ರಿಂದ ಸ್ವಲ್ಪ ಆದಷ್ಟು ರೋಗ ಕಡಿಮೆ ಇದೆ ಸರ್. ಈಗ ಅಡಿಕೆ ಗಿಡಕ್ಕೆಲ್ಲ ಒಂಥರ ಸುಳಿ ಒಣಗಂತದ್ದು ಇದೆಲ್ಲ ಬರುತ್ತಲ್ವಾ ಸರ್? ಆಗತ್ತೆ, ನರ್ಸರಿನಲ್ಲೂ ಕೆಲವು ಸತಿ ಈ ತರ ಇನ್ಫೆಸ್ಟೇಷನ್ ಎಲ್ಲ ಆಗತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡಕ್ಕೆ ಅಂತಾನೆ ಟೆಕ್ನಿಕಲ್ ಟೀಮ್ ಇದೆ. ಸೊ ಮಾಡ್ತಾರೆ ಸರ್, ಏನ್ ತೊಂದರೆ ಆಗಿಲ್ಲ. ಈಗ ನೀವು ನರ್ಸರಿ ಮಾಡಿದಿರಲ್ಲ, 1 ಎಕರೆ ಒಳಗಡೆ ಎಷ್ಟು ಜನಗಳಿಗೆ ನೀವು ಇಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ರೆ? ಸರ್, ದಿನನಿತ್ಯ 5 ಜನ ಬರ್ತಾರೆ. ಅದಲ್ದೇ ಈಗ ಜಾಸ್ತಿ ಕೆಲಸ ಇದ್ದಾಗ ಒಂದು 10-15 ಜನ ಬರ್ತಾರೆ. ಹೊರಗಡೆ ಲ್ಯಾಂಡ್ಸ್ಕೇಪಿಂಗ್ ಇತ್ತು ಅಂದ್ರೆ ಒಂದು 10 ಜನ ಹೋಗಿರ್ತಾರೆ ಆ ತರ. ಇಲ್ಲಿ ನರ್ಸರಿ ಒಳಗಡೆ 5 ಜನಕ್ಕೆ ಏನು ಕೆಲಸ ಇರುತ್ತೆ ಅಲ್ಲಿ? ಸರ್, ದಿನನಿತ್ಯ ಒಂದಿಬ್ರು ನೀರು ನೋಡ್ಕೊಳ್ತಾರೆ, ಇನ್ನೊಂದಿಬ್ರು ಕಳೆ ನಿರ್ವಹಣೆ ಮಾಡ್ತಾರೆ, ಪೋಷಕಾಂಶ ನಿರ್ವಹಣೆ ಮಾಡ್ತಾರೆ, ಒಬ್ರು ಟೆಕ್ನಿಕಲ್ ಸ್ಟಾಫ್ ಇರ್ತಾರೆ, ಅವ್ರು ಇದನ್ನೆಲ್ಲ ಮೇಲುಸ್ತುವಾರಿ ಮಾಡ್ತಾರೆ. ಈಗ ಹೊರಗಡೆಯಿಂದ ರೈತರು ಏನಾದ್ರು ಖರೀದಿ ಬಂದ್ರೆ ಅವರಿಗೆಲ್ಲ ಮಾಹಿತಿ ಕೊಡಬೇಕು, ಈ ನಿಟ್ಟಿನಲ್ಲಿ ಒಬ್ರು ಕೆಲಸ ಮಾಡ್ತಾರೆ ಅಂತ ಹೇಳ್ತೀರಾ? ಹೌದು ಸರ್. ಈಗ ಏನಾಗುತ್ತೆ, ನೀವು ಯಾವುದೇ ನರ್ಸರಿಗೆ ಹೋಗಿ ಅಲ್ಲಿ ಇರೋರಿಗೆ ಆ ಗಿಡ ಯಾವುದು ಅನ್ನೋದು ಫಸ್ಟ್ ಆಫ್ ಆಲ್ ಗೊತ್ತೇ ಇರೋದಿಲ್ಲ. ಗೊತ್ತಿದ್ರು ಕೂಡ ಅದನ್ನ ಎಲ್ಲಿ ಹಾಕಬೇಕು, ಎಂಥ ಮಣ್ಣಿಗೆ ಹಾಕಬೇಕು, ಅಥವಾ ಯಾವ ಹವಾಮಾನ ಗುಣಕ್ಕೆ ಅದು ಬರುತ್ತೆ, ಎಷ್ಟು ವರ್ಷಕ್ಕೆ ಇಳುವರಿ ಬರುತ್ತೆ, ಇದು ಯಾವ ಜ್ಞಾನನೂ ಇರೋದಿಲ್ಲ. ಬರೀ ಹಣ್ಣಿನ ಗಿಡ ಅಂದರೆ ಹಣ್ಣಿನ ಗಿಡ, ತೆಂಗಿನ ಗಿಡ ಅಂದರೆ ತೆಂಗಿನ ಗಿಡ, ಇಷ್ಟಷ್ಟೇ ನಾಲೆಡ್ಜ್ ಇರುತ್ತೆ. ಬಟ್ ನಾವು 10ರಲ್ಲೊಬ್ಬರು 11ನವರು 11 ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ನಾವು ಟೆಕ್ನಿಕಲ್ ಸ್ಟಾಫ್ MSc ಆಗಿರೋಂಥ ಒಬ್ಬ ಸ್ಟಾಫ್ನ ತಗೊಂಡಿದ್ದೀವಿ. ಇವ್ರು ಏನು ಮಾಡ್ತಾರಪ್ಪ ಅಂದರೆ ರೈತರು ಬಂದವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ವೆರೈಟಿ ಯಾವುದಕ್ಕೆ ಉತ್ತಮ, ಯಾವ ಸಾಯಿಲಿಗೆ ಉತ್ತಮ, ಎಷ್ಟು ನೀರಿನ ಲಭ್ಯತೆ ಬೇಕು, ಈ ಥರದ್ದೆಲ್ಲ ಪ್ರತಿಯೊಂದು ಟೆಕ್ನಿಕಲ್ ನಾಲೆಡ್ಜ್ ಕೊಡ್ತೀವಿ ಸರ್. ಹಾಗಾಗಿ ರೈತರಿಗೆ ಉತ್ತಮವಾದಂಥ ಒಂದು ಜ್ಞಾನ ಸಿಗುತ್ತೆ ನಮ್ಮ ಕಡೆಯಿಂದ. ಈಗ ಹಲಸಿನ ಸಸಿ ಹಾಕಿದ್ರೆ ಅವೆಲ್ಲ ಏನು ರೇಟ್ ಬೀಳುತ್ತೆ ಒಂದು ಸಸಿ ಅಂದರೆ? ಸರ್, ಡಿಪೆಂಡ್ ಆಗುತ್ತೆ ವೆರೈಟಿ ಮೇಲೂ ಕೂಡ. ಕೆಲವು ಈಗ ಅರ್ಲಿ ವೀಲ್ಡಿಂಗ್ ವೆರೈಟೀಸ್ ಬಂದಿದೆ, ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತೇಳಿ ವೆರೈಟಿ, ಆಲ್ಮೋಸ್ಟ್ ನಿಮಗೆ ಇನ್ನೂ 1/2 ಕೆಜಿ ಬ್ಯಾಗಲ್ಲಿದೆ, ಅದು ಆಗಲೇ ಕಾಯಿ ಸ್ಟಾರ್ಟ್ ಆಗಿದೆ. ಈಗ ಅದೆಲ್ಲ ನಿಮಗೆ 1-2 ವರ್ಷದೊಳಗೆ ಸ್ಟಾರ್ಟ್ ಆಗುತ್ತೆ, 150 ರೂಪಾಯಿ 200 ರೂಪಾಯಿ ಈ ಥರ ಬ್ಯಾಗ್ ಸೈಜ್ ಮೇಲೆ ರೇಟ್ ಆಗುತ್ತೆ ಸರ್ ಒಂದೊಂದು ಗಿಡದ ರೇಟು. ಗಿಡಗಳು ಅವ್ರು ಎಷ್ಟು ತಗೊಳ್ತಾರೆ ಅನ್ನೋದ್ರ ಮೇಲೂ ರೇಟ್ಸು ಚೇಂಜಸ್ ಆಗುತ್ತೆ, ಯಾಕೆಂದರೆ ಕೆಲವರು 1,000-1,500 ಗಿಡ ತಗೊಳ್ತಾರಲ್ಲ ಅಂಥವ್ರಿಗೆ ಡಿಸ್ಕೌಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಆ ಥರ ಇರುತ್ತೆ. ಆಮೇಲೆ ಆದಷ್ಟು ನಾವು ರೈತರಿಗೆ ಮನೆ ಬಾಗಿಲಿಗೆ ಮುಟ್ಟಿಸೋ ವ್ಯವಸ್ಥೆ ಮಾಡಿದ್ದೀವಿ ನರ್ಸರಿ ಬೆಲೆನಲ್ಲೇ. ನಮ್ಮ ನರ್ಸರಿನಲ್ಲಿ 60 ರೂಪಾಯಿ ಇತ್ತು ಅಂದರೆ ಆಲ್ಮೋಸ್ಟ್ ಅದೇ ರೇಟ್ಗೇ ನಾವು ರೈತರಿಗೇನು ಡೆಲಿವರಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತಿರೋದ್ರಿಂದ ಅದೇ ರೇಟಿಗೆ ಸಪ್ಲೈ ಮಾಡೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಫೇಸ್ಬುಕ್ ಪೇಜ್ ಇದೆ ನಮ್ಮದು, ಅದರಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ಇಂತಿಂಥ ತಾರೀಕು ಇಂತಿಂಥ ಊರಿಗೆ ನಮ್ಮದು ವೆಹಿಕಲ್ ಬರುತ್ತೆ, ಯಾರಿಗೆ ರೈತರಿಗೆ ಗಿಡ ಬೇಕು ಅದನ್ನೆಲ್ಲ ಅವರು ನೋಡ್ತಿರ್ತಾರಲ್ಲ ಸರ್ ಫೇಸ್ಬುಕ್ಕಲ್ಲಿ ಟೆಕ್ನಿಕಲ್. ಈಗೆಲ್ಲ ಈಗೆಲ್ಲರೂ ವಯಸ್ಸಾದವರಂತ ಇಲ್ಲ, ಯುವಕರು ಅಂತ ಇಲ್ಲ, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ, ಎಲ್ಲರೂ ಫೇಸ್ಬುಕ್ಕಲ್ಲಿ ಇದ್ದಾರೆ, ವಾಟ್ಸಪ್ಪಲ್ಲಿ ಇದ್ದಾರೆ. ಸೊ ಹಂಗಾಗಿ ರೈತರನ್ನ ರೀಚ್ ಆಗೋದು ಸ್ವಲ್ಪ ಹೆಲ್ಪ್ ಆಗಿದೆ ನಮಗೆ. ಸೊ ಆ ಥರ ಮಾಡ್ತಿರೋದ್ರಿಂದ ನಮಗೆ ಬೇರೆ ಬೇರೆ ಕಡೆಯಿಂದ ಈವನ್ ಬೀದರ್ ಗುಲ್ಬರ್ಗಾ ಕಡೆಯಿಂದ ಎಲ್ಲ ರೈತರು ಆರ್ಡರ್ ಕೊಟ್ಟಿದ್ದಾರೆ, ನಾವು ಅಲ್ಲೆಲ್ಲ ಸಪ್ಲೈ ಮಾಡಿದ್ದೀವಿ ಸರ್. ಈಗ ನಿಮ್ಮ ನರ್ಸರಿ ಒಂದು ಹೆಸರು ಏನು ಇಟ್ಟಿದ್ರೆ ಇಲ್ಲಿ? ಸರ್, ಕಿಸಾನ್ ಬಂದು ವ್ಯವಸಾಯ ಬೇಸಾಯ ಅಂತ ನರ್ಸರಿ ಹೆಸರು. ಈಗ ಈ ಬೈಪಾಸ್ ಪಕ್ಕ ನಿಮ್ಮ ನರ್ಸರಿ ಇದೆಯಾ, ಕಿಸಾನ್ ಬಂದು ನರ್ಸರಿ ಇದೆಯಾ ಅಂತೇಳಿ ನಮ್ಮ ಕೃಷಿಕರಿಗೆ ಗೊತ್ತಾಗಬೇಕು ಅಂತಂದ್ರೆ ಸಾಕಷ್ಟು ನೀವು ಮಾಹಿತಿ ಕೊಡ್ತೀರಾ? ಸರ್, ಖಂಡಿತ. ಎನಿ ಟೈಮ್ ರೈತರು 7 ಗಂಟೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನರ್ಸರಿ ಓಪನ್ ಇರುತ್ತೆ, ಯಾವಾಗಾದರೂ ಬರ್ಬೋದು, ಯಾವತ್ತೂ ರಜಾ ಇರೋದಿಲ್ಲ ನರ್ಸರಿ, ವರ್ಷದ 365 ದಿನಾನು ಓಪನ್ ಇರುತ್ತೆ, 7 ಗಂಟೆಯಿಂದ 7 ಗಂಟೆ ತನಕ ಓಪನ್ ಇರುತ್ತೆ. ಈಗ ನಿಮ್ಮ ನರ್ಸರಿಯಲ್ಲಿ ತರಕಾರಿ ಸಸಿಗಳನ್ನ ಬೆಳೆದು ಕೊಡ್ಬೋದಲ್ಲ? ಸರ್, ಮಾಡ್ಬೋದು, ಬಟ್ ಅದಕ್ಕೆ ಸ್ವಲ್ಪ ಕಾಳಜಿ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತೆ ಅದು ಹೆಂಗ ಅಂದ್ರೆ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ, ಅಂದ್ರೆ ಕ್ವಿಕ್ ಆಗಿ ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಎರಡನ್ನು ಮಾಡಿದ್ರೆ ನಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗತ್ತೆ ಅನ್ನೋ ಒಂದು ವಿಚಾರಕ್ಕೆ ಇನ್ನೂ ಅದಕ್ಕೆ ಕೈ ಹಾಕಿಲ್ಲ ಸರ್. ಈಗ ಎಲ್ಲೇ ಒಂದ್ ಕಡೆ ನಾವು ಯೋಚನೆ ಮಾಡಿದಾಗ ಈ ತರಕಾರಿ ಸಂಬಂಧಪಟ್ಟಂತ ಸಸಿಗಳನ್ನ ನಾವು ಮಾಡಿದ್ರೆ ಬೇಗ ಸೇಲ್ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ. ಸರ್, ಬೇಗ ಸೇಲ್ ಆಗುತ್ತೆ ನಿಜ, ಬಟ್ ಈಗೆಲ್ಲ ಕಂಪ್ನಿ ಬೇಸ್ಡ್ ಸೀಡ್ಸ್ ಇರೋದ್ರಿಂದ ಒತ್ತಡ ಜಾಸ್ತಿ ಇರುತ್ತೆ ಸರ್. ಇದೇ ಕಂಪ್ನಿದು ಹಾಕಬೇಕು, ಇದೇ ಮಾಡಬೇಕು, ಇದೇ ಸ್ಪ್ರೇ ಮಾಡಬೇಕು. ಸೊ ಆ ಇಂಟೆನ್ಸಿಟಿಯಿಂದ ಹೊರಗೆ ಬರಬೇಕು ರೈತರು ಅನ್ನೋದೇ ನಮ್ಮ ಉದ್ದೇಶ. ಆದಷ್ಟು ಸಾವಯವ ಅನ್ನಕ್ಕಿಂತ ದೇಶೀಯವಾಗಿರುವಂತಹ ವೆರೈಟಿಗಳನ್ನೇ ಬಳಸಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಕೂಡ ಗಿಡಗಳನ್ನ ಆದಷ್ಟು ನಾವು ನಮ್ಮಲ್ಲೇ ಡೆವಲಪ್ ಮಾಡಕ್ಕೆ ಇಷ್ಟಪಡ್ತೀವಿ ಹೊರತು ಹೊರಗಡೆಯಿಂದ ತರಿಸಿ ಮಾರಕ್ಕೆ ಅಥವಾ ಇನ್ನೊಂದು ಯಾವ್ದೋ ಕಂಪ್ನಿಯಿಂದ ಮಾಡೋದು ಅಂತ ಅದನ್ನು ತಪ್ಪಿಸಬೇಕು ಅನ್ನೋದೇ ಒಂದು ವಿಚಾರ ಸರ್. ಯಾಕಂದ್ರೆ ಆದಷ್ಟು ಡೈರೆಕ್ಟ್ ಆಗಿ ರೈತರಿಗೆ ಕನೆಕ್ಷನ್ ಇರಬೇಕು, ಇನ್ನೊಬ್ರು ಕಂಪ್ನಿಯವ್ರಿಗೆ ನಾವು ಮಧ್ಯವರ್ತಿ ಆಗಬಾರ್ದು ಅನ್ನೋ ಒಂದು ವಿಚಾರದಿಂದಾನೇ ನಾವು ಅದನ್ನು ಮಾಡಿಲ್ಲ ಸರ್. ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನರ್ಸರಿ ಮಾಡಿದ್ರಲ್ಲ, ನೀವು ವರ್ಷದಲ್ಲಿ ಎಷ್ಟು ನಿಮ್ಮ ಖರ್ಚನ್ನು ತೆಗೆದು ಆದಾಯ ತಗೊಳ್ತೀರಾ? ಸರ್, ಈಗ ಹೋದ ವರ್ಷ ನಮಗೆ ಒಂದು 50-60 ಲಕ್ಷದ ಟ್ರಾನ್ಸಾಕ್ಷನ್ ಆಗಿದೆ, 5 ಲಕ್ಷದ ತನಕ ನಮಗೆ ಲಾಭ ಆಗಿರಬಹುದು ಸರ್. ಅಂದ್ರೆ ಖರ್ಚು ಬಹಳಷ್ಟು ಬರುತ್ತಲ್ವಾ ಇದರಲ್ಲಿ? ಸರ್, ಖಂಡಿತ ಸರ್, ಬಂದೇ ಬರುತ್ತೆ. ಯಾಕಂದ್ರೆ ಕಳೆ ನಿರ್ವಹಣೆ ಮತ್ತೆ ನೀರಿಂದು ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಆಲ್ಮೋಸ್ಟ್ 100 ರೂಪಾಯಿಗೆ 10 ರೂಪಾಯಿಂದ 15 ರೂಪಾಯಿ ಅದು ಬರುತ್ತೆ ಸರ್. ಈಗ ಸಸಿಗಳನ್ನ ನಾವು ನರ್ಸರಿಯಲ್ಲಿ ಸಾಕೋದು ದೊಡ್ಡ ಕೆಲಸ ಅಲ್ಲ, ಅಂದ್ರೆ ಸಾಕಷ್ಟು ಬೇರೆ ಕಡೆ ಎಲ್ಲ ಆರ್ಥಿಕ ಸಹಾಯ ಪಡೆದು ನಾವು ಮಾಡಬಹುದು. ಅಂದ್ರೆ ಸೇಲ್ ಮಾಡೋದು ಎಲ್ಲ ಒಂದ್ ರೀತಿ ಕಷ್ಟ ಅನ್ಸುತ್ತಲ್ಲ ಪಾಟೀಲ್ ಅವರೇ? ಸರ್, ಖಂಡಿತ. ಯಾಕಂದ್ರೆ ಮಾರ್ಕೆಟ್ ನ ಸ್ಟಡಿ ಮಾಡೋದು ಬಹಳ ದೊಡ್ಡ ಚಾಲೆಂಜ್ ಅದು. ಈಗ 2 ವರ್ಷ ಬಹಳಷ್ಟು ಪೇರ್ಲೆ ಗಿಡ ಅಂತ ಕೇಳಿರ್ತಾರೆ, ನೆಕ್ಸ್ಟ್ ಇಯರ್ ಅದನ್ನ ಕೇಳ್ತಾರೆ ಅನ್ನೋ ಒಂದು ಮನಸ್ಥಿತಿನಲ್ಲಿ ನರ್ಸರಿ ಅವರು ಇದ್ದಾಗ ನಿಂಬೆ ಗಿಡ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ರೈತರು. ಏನ್ ಫ್ಲೋ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ನಾವು ಎಲ್ಲಾ ಗಿಡನು ರೆಡಿ ಇಟ್ಕೋಬೇಕಾಗತ್ತೆ. ಈಗ ಕೃಷಿ ಜಮೀನು ಅಂತಂದ್ರೆ ನಿಮ್ದು ಎಷ್ಟು ಎಕರೆ ಇದೆ? ಬೇರೆ ತೋಟ ಮಾಡಿದ್ವಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆಯವರ ಹೆಸರಲ್ಲಿ 1.5 ಎಕರೆ ಇದೆ ಸರ್. ಅಂದ್ರೆ ಸಂಪೂರ್ಣ ಅಡಿಕೆ ಮಾಡಿದ್ರೆ ಅದನ್ನ? ಇಲ್ಲ ಸರ್, ನಾವು ಅಡಿಕೆಗೆ ಆಕ್ಚುಲಿ ನಾವು ವಿರೋಧಾನೆ, ಬಟ್ ಮುಂಚೆ ಹಾಕಿದ್ರು, ಹಾಗಾಗಿ ಈಗ 4 ಎಕರೆ ಅಡಿಕೆ ಉಳಿಸ್ಕೊಂಡಿದೀವಿ. ಇನ್ನು ಉಳಿದಿದ್ದು 2 ಎಕರೆನಲ್ಲಿ ನಾವು ಮಾವು, ಸಪೋಟ, ಮೋಸಂಬಿ ಈ ತರ ಎಲ್ಲ ಸಮಗ್ರ ಕೃಷಿ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ 2 ಎಕರೆ ಖರಾಬ್ ಬರುತ್ತೆ ಸರ್, ಅದರೊಳಗೆ ಕೃಷಿ ಹೊಂಡ ಇದೆ ಮತ್ತೆ ಚೆಕ್ ಡ್ಯಾಮ್ ಇದೆ. ಚೆಕ್ ಡ್ಯಾಮ್ ಅಲ್ಲಿ ಮಳೆಗಾಲದಲ್ಲಿ 56 ಲಕ್ಷ ಲೀಟರ್ ನೀರು ಹಾರ್ವೆಸ್ಟ್ ಆಗುತ್ತೆ. ಸ್ವಲ್ಪ ಅದನ್ನ ನಾವು ದೊಡ್ಡದು ಮಾಡಿದೀವಿ, ದೊಡ್ಡದು ಮಾಡಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾರ್ವೆಸ್ಟ್ ಆಗುತ್ತೆ. ಅದರಲ್ಲಿ ಈಗ ಫಿಶರಿ ಮಾಡ್ತಾ ಇದೀವಿ, ಈಗ ಮುಂದಿನ ವಾರ ಎಷ್ಟು ಸಿಗುತ್ತೆ ನೋಡ್ಬೇಕು ಸರ್. ಈಗ 2 ಎಕರೆ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಹೊಂಡ ಮಾಡಿದ್ರಿ ಅಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಮೀನು ಕೃಷಿ ಮಾಡ್ತಾ ಇದ್ರಿ ಹಂಗಾದ್ರೆ? ಸರ್, ಈ ಸತಿ ಮೊದಲ ಪ್ರಯತ್ನ ಮಾಡಿದೀವಿ. ಈ ವರ್ಷದ್ದು ಎಷ್ಟು ಬರುತ್ತೆ ಏನು ಆದಾಯ ಆಯ ನೋಡಿಕೊಂಡು ಮುಂದಿನ ವರ್ಷಕ್ಕೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕು ಅಂತಿದೀವಿ ಸರ್. ಕಾರ್ತಿಕ್ ಪಾಟೀಲ್ ರವರೇ, ಈ ಒಂದು ನೀವು ನರ್ಸರಿ ಮಾಡ್ತಾ ಇದ್ರೆ ಸಾಕಷ್ಟು ರೀತಿಯಾದಂತಹ ಸಸಿಗಳನ್ನ ಇಲ್ಲಿ ಬೆಳೆದು ಬೇರೆ ರೈತರಿಗೆಲ್ಲ ನೀವು ಮಾರಾಟ ಮಾಡ್ತಾ ಇದ್ರಾ. ಈಗ ಸಸಿ ಬೇಕು ಅಂತ ಅಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ? ಸರ್, ಅವರು ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಮಾಡಿದ್ರೆ ಆಟೋ ರಿಪ್ಲೈ ಬರುತ್ತೆ ಫಸ್ಟ್ನೇದು. ಅದಲ್ಲದೆ ಅವರು ಏನ್ ಬೇಕು ರಿಕ್ವೈರ್ಮೆಂಟ್ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಬಲ್ಕ್ ಕ್ವಾಂಟಿಟಿ ಇತ್ತು ಅಂದ್ರೆ ಎನಿ ಡೇ ಕಳಿಸ್ಕೊಡ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಇತ್ತು ಅಂದ್ರೆ ನಮ್ಮ ವೆಹಿಕಲ್ ಆ ಕಡೆ ಬರುವಾಗ ಕಳಿಸ್ಕೊಡ್ತೀವಿ. ಅದಲ್ದೇನೆ ಅವರೇ ಬಂದು ಖುದ್ದಾಗಿ ಬಂದು ಗಿಡ ನೋಡ್ಕೊಂಡು ತಗೊಂಡೋಗ್ಬೇಕು ಅಂದ್ರೆ ನಮ್ಮ ಅಡ್ರೆಸ್ಗೆ ಎನಿ ಟೈಮ್ ಬರ್ಬೋದು. ಫೇಸ್ಬುಕ್ ಲಿಂಕು, ಯೂಟ್ಯೂಬ್ ಲಿಂಕು, ಅದಲ್ಲದೆ ನಮ್ದು ನರ್ಸರಿ ಅಡ್ರೆಸ್ ಎಲ್ಲದೂ ಬರುತ್ತೆ. ನಮ್ದು ಫೋನ್ ನಂಬರು 9154533557 8455355377. ಒಳ್ಳೇದು ಕಾರ್ತಿಕ್ ಪಾಟೀಲ್ ರವರೇ, ಇಲ್ಲೇ ತನಕ ತಮ್ಮ ಒಂದು ನರ್ಸರಿಯಲ್ಲಿ ಯಾವ್ಯಾವ ಸಸಿಗಳನ್ನ ಬೆಳೆದು ರೈತರಿಗೆ ಮಾರಾಟ ಮಾಡ್ತಾ ಇದ್ರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನನಗೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಮಾಧ್ಯಮ ನಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಈ ಮೂಲಕ ತುಂಬಾ ಜನ ರೈತರಿಗೆ ರೀಚ್ ಆಗತ್ತೆ, ತುಂಬಾ ಜನ ರೈತರುಗಳಿಗೆ ನರ್ಸರಿಯ ಒಂದು ಏನೋ ಕಾಂಟ್ಯಾಕ್ಟ್ ಸಿಗತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ನಾನು ನಿಮಗೆ ಧನ್ಯವಾದ ಹೇಳ್ತಾ ನಮಸ್ತೆ ಸರ್. ಇದುವರೆಗೂ ನರ್ಸರಿ ಕೃಷಿಯಲ್ಲಿನ ಅನುಭವಗಳು ಈ ವಿಷಯದ ಬಗ್ಗೆ ದಾವಣಗೆರೆ ತಾಲೂಕಿನ ಶಾಮನೂರು ಗ್ರಾಮದ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ನಾನು ನಾರಾಯಣಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳುವ ಸಮಯ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಹುಡಿಗೆಲ್ಲ, ಗಂಧ ತುಂಬೈತೆ ಹುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ತಲೆಗೊಂಡು, ಅಪ್ಪ ನಂಜುಂಡು ತಲೆಗೊಂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಹುಡಿಗೆಲ್ಲ, ಗಂಧ ತುಂಬೈತೆ ಹುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ತಲೆಗೊಂಡು, ಅಪ್ಪ ನಂಜುಂಡು ತಲೆಗೊಂಡು. ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ, ಆನೆ ಬಂದವೆ ಅರಮನೆಗೆ, ಆನೆ ಬಂದವೆ ಅರಮನೆಗೆ, ಆನೆ ಬಂದವೆ ಅರಮನೆಗೆ, ನಂಜುಂಡು ಭಕ್ತರ್ ಬಂದವರೇ ದರ್ಶನಕ್ಕೆ, ನಿಮ್ ಭಕ್ತರ್ ಬಂದವರೇ ದರ್ಶನಕ್ಕೆ, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಹುಡಿಗೆಲ್ಲ, ಗಂಧ ತುಂಬೈತೆ ಹುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ತಲೆಗೊಂಡು, ಅಪ್ಪ ನಂಜುಂಡು ತಲೆಗೊಂಡು. ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು, ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು, ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು, ರಾಟಾಳೆ ತೇರು ಕೈ ತೇರು, ಗೊಂಬೆ ತೇರು ಅಪ್ಪ ನಂಜಯ್ಯನ ಎಡಬಲಕೆ, ಅಪ್ಪ ನಂಜಯ್ಯನ ಎಡಬಲಕೆ, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಹುಡಿಗೆಲ್ಲ, ಗಂಧ ತುಂಬೈತೆ ಹುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ತಲೆಗೊಂಡು, ಅಪ್ಪ ನಂಜುಂಡು ತಲೆಗೊಂಡು. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಬಿಟ್ಟರು ನಡು ನೀರ, ಮಂದಿ ಬಿಟ್ಟರು ನಡು ನೀರ, ಮಂದಿ ಬಿಟ್ಟರು ನಡು ನೀರ, ನಂಜುಂಡ ತಂದೆ ನನ್ ಕೈಯ ಬಿಡಬೇಡ, ತಂದೆ ನನ್ ಕೈಯ ಬಿಡಬೇಡ, ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಹುಡಿಗೆಲ್ಲ, ಗಂಧ ತುಂಬೈತೆ ಹುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ಅಪ್ಪಗೆರೆ ಅವರ ಸ್ವರದಲ್ಲಿ ಮೂಡಿ ಬಂದಿರುವ ಜನಪದ ಗೀತೆಯನ್ನ ಆಲಿಸಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ವರದಿ. ಕಡಲೆಕಾಳು ಆವರೇಜ್ ಕನಿಷ್ಠ 4721, ಗರಿಷ್ಠ 4741. ಹರಳು ಬೀಜ ಕನಿಷ್ಠ 6251, ಗರಿಷ್ಠ 6339. ಅಲಸಂದೆ ಕೌಪಿಯ ಕನಿಷ್ಠ 5049, ಗರಿಷ್ಠ 6188. ನೆಲಗಡಲೆ ನಾಟಿ ಕನಿಷ್ಠ 3019, ಗರಿಷ್ಠ 6605. ಜೋಳ ಹೈಬ್ರಿಡ್ ಜೋಳ ಕನಿಷ್ಠ 2111, ಗರಿಷ್ಠ 2250. ರಾಗಿ ಹೈಬ್ರಿಡ್ ಕನಿಷ್ಠ 1550, ಗರಿಷ್ಠ 1930. ಸೂರ್ಯಕಾಂತಿ ಹೈಬ್ರಿಡ್ ಕನಿಷ್ಠ 5727, ಗರಿಷ್ಠ 8685. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವರದಿ. ಸೇಬು ಕನಿಷ್ಠ 6000, ಗರಿಷ್ಠ 6200. ಬೂದುಗುಂಬಳಕಾಯಿ ಕನಿಷ್ಠ 1000, ಗರಿಷ್ಠ 1500. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 2500, ಗರಿಷ್ಠ 3000. ಬಾಳೆಹಣ್ಣು ಪಚ್ಚಬಾಳೆ ಕನಿಷ್ಠ 2500, ಗರಿಷ್ಠ 3000. ಹುರುಳಿಕಾಯಿ ಬೀನ್ಸ್ ಕನಿಷ್ಠ 4500, ಗರಿಷ್ಠ 5500. ಬೀಟ್ರೂಟ್ ಕನಿಷ್ಠ 1300, ಗರಿಷ್ಠ 1700. ಹಾಗಲಕಾಯಿ ಕನಿಷ್ಠ 2500, ಗರಿಷ್ಠ 3000. ಸೋರೆಕಾಯಿ ಕನಿಷ್ಠ 600, ಗರಿಷ್ಠ 1000. ಬದನೆಕಾಯಿ ಕನಿಷ್ಠ 800, ಗರಿಷ್ಠ 1200. ಗೋರಿಕಾಯಿ ಕನಿಷ್ಠ 1500, ಗರಿಷ್ಠ 1900. ಎಲೆಕೋಸು ಕನಿಷ್ಠ 600, ಗರಿಷ್ಠ 800. ಕ್ಯಾರೆಟ್ ಕನಿಷ್ಠ 2000, ಗರಿಷ್ಠ 3000. ಹೂಕೋಸು ಕನಿಷ್ಠ 800, ಗರಿಷ್ಠ 1200. ಸಪೋಟ ಕನಿಷ್ಠ 1000, ಗರಿಷ್ಠ 2000. ಸೌತೆಕಾಯಿ ಕನಿಷ್ಠ 800, ಗರಿಷ್ಠ 1200. ನುಗ್ಗೆಕಾಯಿ ಕನಿಷ್ಠ 1200, ಗರಿಷ್ಠ 1600. ಬೆಳ್ಳುಳ್ಳಿ ಕನಿಷ್ಠ 3000, ಗರಿಷ್ಠ 6000. ದ್ರಾಕ್ಷಿ ಕ್ವಿಂಟಲ್ಗೆ ಕನಿಷ್ಠ 3000, ಗರಿಷ್ಠ 3500. ಅವರೆಕಾಯಿ ಕನಿಷ್ಠ 1900, ಗರಿಷ್ಠ 2600. ಹಸಿರು ಮೆಣಸಿನಕಾಯಿ ಕನಿಷ್ಠ 3500, ಗರಿಷ್ಠ 4500. ನೆಲಗಡಲೆ ಶೇಂಗಾ ಗೆಜ್ಜೆ ಕನಿಷ್ಠ 3866, ಗರಿಷ್ಠ 6297. ಕರಬೂಜ ಕನಿಷ್ಠ 1000, ಗರಿಷ್ಠ 2000. ನವಿಲುಕೋಸು ಕನಿಷ್ಠ 1100, ಗರಿಷ್ಠ 1600. ಬೆಂಡೆಕಾಯಿ ಕನಿಷ್ಠ 2100, ಗರಿಷ್ಠ 2600. ನಿಂಬೆಹಣ್ಣು ಕನಿಷ್ಠ 2500, ಗರಿಷ್ಠ 3000. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ 2155, ಗರಿಷ್ಠ 2365. ಮೂಸಂಬಿ ಕನಿಷ್ಠ 3000, ಗರಿಷ್ಠ 3000. ಈರುಳ್ಳಿ ಕನಿಷ್ಠ 500, ಗರಿಷ್ಠ 1650. ಆಲೂಗಡ್ಡೆ ಕನಿಷ್ಠ 1400, ಗರಿಷ್ಠ 1700. ಮೂಲಂಗಿ ಕನಿಷ್ಠ 1200, ಗರಿಷ್ಠ 1600. ರಾಗಿ ಸ್ಥಳೀಯ ಕನಿಷ್ಠ 1800, ಗರಿಷ್ಠ 1950. ಹೀರೆಕಾಯಿ ಕನಿಷ್ಠ 1900, ಗರಿಷ್ಠ 2200. ಸೀಮೆ ಬದನೆಕಾಯಿ ಕನಿಷ್ಠ 1700, ಗರಿಷ್ಠ 2000. ಸುವರ್ಣಗೆಡ್ಡೆ ಕನಿಷ್ಠ 2800, ಗರಿಷ್ಠ 3200. ಟೊಮ್ಯಾಟೊ ಕನಿಷ್ಠ 800, ಗರಿಷ್ಠ 1000. ಕಲ್ಲಂಗಡಿ ಕನಿಷ್ಠ 1000, ಗರಿಷ್ಠ 1500. ಇನ್ನು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿ. ಅಲಸಂದೆ ಕಾಳು ಕನಿಷ್ಠ 5636, ಗರಿಷ್ಠ 6606. ಸಜ್ಜೆ ಹೈಬ್ರಿಡ್ ಕನಿಷ್ಠ 1972, ಗರಿಷ್ಠ 2300. ಕಡಲೆಕಾಳು ಕನಿಷ್ಠ 4616, ಗರಿಷ್ಠ 4749. ಉದ್ದಿನಕಾಳು ಕನಿಷ್ಠ 6136, ಗರಿಷ್ಠ 6366. ಹೆಸರುಕಾಳು ಸ್ಥಳೀಯ, ಗರಿಷ್ಠ 6349, ಗರಿಷ್ಠ 6791. ನೆಲಗಡಲೆ ಶೇಂಗಾ ಕನಿಷ್ಠ 4096, ಗರಿಷ್ಠ 6730. ಹುರುಳಿಕಾಳು ಓನ್ ಕನಿಷ್ಠ 4456, ಗರಿಷ್ಠ 4456. ಜೋಳ ಸ್ಥಳೀಯ ಕನಿಷ್ಠ 1220, ಗರಿಷ್ಠ 2451. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ 2146, ಗರಿಷ್ಠ 2336. ನವಣೆ ಹೈಬ್ರಿಡ್ ಕನಿಷ್ಠ 1904, ಗರಿಷ್ಠ 2574. ಕುಸುಬೆ ಸಾಫ್ಟ್ ಫ್ಲವರ್